ವಾಣಿ ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GTTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 lakh ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೀಜ ಘಟಕದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾ ಬಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನಾ ಕಾರ್ಯಕ್ರಮ, ಇದರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಂಜುನಾಥ್, ಸಹಾಯಕ ಬೀಜೋತ್ಪಾದನಾ ತಜ್ಞರು ಬೀಜ ಘಟಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಇವರು ಇವತ್ತು ಈ ರೈತರ ಸಹಭಾಗಿತ್ವದಲ್ಲಿ ಯಾವ ರೀತಿ ಒಂದು ಬೀಜೋತ್ಪಾದನೆ ಮಾಡಬೇಕು, ಅದರ ಒಂದು ಕ್ರಮಗಳೇನು, ಅದರ ಒಂದು ಲಾಭ ಏನು, ಇದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಈಗ ನಾವು ಅವ್ರನ್ನೇ ಕೇಳೋಣ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ಈ ರೈತರ ಸಹಭಾಗಿತ್ವದಲ್ಲೂ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮ ತಮ್ಮ ಒಂದು ಈ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯಲ್ಲಿ ನಡೀತಾ ಇದೆ. ಇದರ ಬಗ್ಗೆ ಅಂದ್ರೆ ರೈತರ ಸಹಭಾಗಿತ್ವದ ಬಗ್ಗೆ ನೀವು ಒಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಿ. ಈ ರೈತರ ಸಹಭಾಗಿತ್ವದ ಬಗ್ಗೆ ಅಂದ್ರೆ ರೈತರ ಸಹಭಾಗಿತ್ವ ಅಂದ್ರೆ ಏನು, ಇದರ ಬಗ್ಗೆ ವಿವರಣೆ ಕೊಡಿ. ನಮಸ್ತೆ ಸಮಸ್ತ ರೈತ ಬಂಧುಗಳಿಗೆ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಬಿ ಅಂತೇಳಿ. ನಾನು ಸಹಾಯಕ ಬೀಜೋತ್ಪಾದನಾ ತಜ್ಞರಾಗಿ ಬೀಜ ಘಟಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ದೇನೆ. ಇದು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದ ಒಂದು ಸಂಶೋಧನಾ ಕೇಂದ್ರವಾಗಿರುತ್ತದೆ. ಇಲ್ಲಿ ನಾವು ರೈತರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಅಂತಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರತಿಯೊಬ್ಬ ರೈತರಿಗೆ ಅತ್ಯಂತ ಅವಶ್ಯಕವಾಗಿರತಕ್ಕಂತ ಒಂದು ಕೃಷಿಗೆ ಬೇಕಾಗಿರ್ತಕ್ಕಂತ ಒಂದು ಇನ್ಪುಟ್ ಅಂತಂದ್ರೆ ಅದು ಬೀಜ ಅಂತ. ಆ ಬೀಜವನ್ನ ನಾವು ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಆಗಲಿ ರಾಷ್ಟ್ರೀಯ ಬೀಜ ನಿಗಮ ಅಂತ ಒಂದಿದೆ, ಆಮೇಲೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತ ಇದೆ, ಮತ್ತು ವಿಶ್ವವಿದ್ಯಾಲಯಗಳು. ಈ ತರ ಹಂತವಾಗಿ ಎಲ್ಲಾ ಒಂದು ಸರ್ಕಾರದ ಕೇಂದ್ರಗಳಲ್ಲಿ ಬೀಜೋತ್ಪಾದನಾ ಕಾರ್ಯಕ್ರಮ ನಡೀತದೆ. ಅದೇ ರೀತಿ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಕತ್ತಲಗೆರೆ ಸಂಶೋಧನಾ ಕೇಂದ್ರದಲ್ಲಿ ಒಂದು ರೈತರ ಸಹಭಾಗಿತ್ವದಲ್ಲಿ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಬೀಜೋತ್ಪಾದನಾ ಕಾರ್ಯಕ್ರಮ 2016 ಇಲ್ಲಿ ಪ್ರಾರಂಭವಾಗಿದೆ. ರೈತರ ಸಹಭಾಗಿತ್ವದಲ್ಲಿ ಅಂತಂದ್ರೆ ಎಲ್ಲ ರೈತರಿಗೂ ನಾವು ಬೀಜಗಳನ್ನು ಸರ್ಕಾರದವರು ಕೊಡಕ್ ಆಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಅಂದ್ರೆ ಸರ್ಕಾರದಲ್ಲಿರತಕ್ಕಂಥ ಜಾಗಗಳಲ್ಲಿ ಬೀಜೋತ್ಪಾದನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಬೀಜೋತ್ಪಾದನೆಯನ್ನು ನಾವು ರೈತರೊಂದಿಗೆ, ರೈತರ ಜೊತೆಗೆ, ರೈತರ ಜಮೀನಿನಲ್ಲೇ ಸಹ ಒಂದು ಕಾರ್ಯಕ್ರಮ, ಒಂದು ವಿನೂತನವಾದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನಂತಂದ್ರೆ ನಾವು ರೈತರಿಗೆ ಮೂಲ ಬೀಜ, ಈಗ ಬೀಜದಲ್ಲಿ ಪ್ರಾಮಾಣೀಕೃತ ಬೀಜ, ಮೂಲ ಬೀಜ, ಆಮೇಲೆ ತಳಿವರ್ಧಕ ಬೀಜ ಅಂತ ಇದಾವೆ. ಅದಕ್ಕಾಗಿ ನಾವು ರೈತರಿಗೆ ಪ್ರಾಮಾಣೀಕೃತ ಬೀಜವನ್ನು ನಾವು ಬೆಳಿಲಿಕ್ಕೆ ಅವರಿಗೆ ಮೂಲ ಬೀಜವನ್ನು ನಾವು ಕೊಡ್ತೇವೆ. ಮೂಲ ಬೀಜವನ್ನು ಕೊಟ್ಟು ಅವರ ಹತ್ರ ಪ್ರಾಮಾಣೀಕೃತ ಬೀಜವನ್ನ ಒಂದು ಉತ್ಪತ್ತಿ ಮಾಡಿಕೊಂಡು ಆ ಉತ್ಪಾದನೆ ಮಾಡಿರ್ತಕ್ಕಂಥ ಬೀಜವನ್ನ ನಾವು ಸಂಸ್ಕರಿಸಿ ಅದಕ್ಕೆ ಸರ್ಟಿಫಿಕೇಟ್ ಪ್ರಾಮಾಣೀಕೃತ ಪತ್ರವನ್ನ ಅದಕ್ಕೆ ಪಡೆದು ನಂತರ ಅದನ್ನ ಮತ್ತೆ ವಾಪಸ್ ನಾವು ರಾಜ್ಯ ಬೀಜ ನಿಗಮಕ್ಕೆ ಅಥವಾ ರಾಷ್ಟ್ರೀಯ ಬೀಜ ನಿಗಮಕ್ಕೆ ನಾವು ವಾಪಸ್ ಕೊಡುವ ಒಂದು ಕಾರ್ಯಕ್ರಮ. ಸರ್, ತಾವು ಹೇಳಿದ್ರೆ ಅಂದ್ರೆ ರೈತರಿಗೆ ಎಲ್ಲಾ ಒಂದು ಬೀಜಗಳನ್ನ ಸರ್ಕಾರ ಸಪ್ಲೈ ಮಾಡಕ್ಕಾಗಲ್ಲ, ಹಾಗಾಗಿ ರೈತರೇ ಅವರೇ ಬೆಳೆದು ಆ ಬೀಜಗಳನ್ನ ಬಳಸಂಗ ಮಾಡೋ ಒಂದು ಕಾರ್ಯಕ್ರಮ ನಾವು ಈ ರೈತರ ಸಹಭಾಗಿತ್ವದಲ್ಲಿ ಬೀಜ ಉತ್ಪಾದನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಯಾವ ಬೆಳೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಅನ್ನೋದು? ನಮ್ಮ ಕತ್ತಲಗೆರೆ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾವು ದ್ವಿದಳ ಧಾನ್ಯಗಳಲ್ಲಿ ತೊಗರಿ, ಆ ತೊಗರಿಯಲ್ಲಿ ಮತ್ತೆ ಎರಡು ತಳಿಗಳಿದ್ದಾವೆ, BRG 2 ಅಂತ ಇದೆ, BRG 5 ಅಂತ ಇದೆ. ಅದೇ ರೀತಿ ಉದ್ದಲ್ಲಿ LBG 625 ಅಂತ ಬರುತ್ತೆ, ರಶ್ಮಿ ಅಂತ. ಆ ಹೆಸರಲ್ಲಿ KKM 3 ಅಂತ ಇದೆ. ಆ ಸೋಯಾಬೀನ್ ಅಲ್ಲಿ JSC 35 ಅಂತ ಬರುತ್ತೆ, DSP 21 ಅಂತ ಬರುತ್ತೆ. ಈ ತಳಿಗಳಲ್ಲಿ ನಾವು ಬೀಜೋತ್ಪಾದನಾ ಕಾರ್ಯಕ್ರಮ ಮಾಡ್ತೇವೆ. ಅದೇ ರೀತಿ ನಾವು ಈ ಏಕದಳ ಸಸ್ಯಗಳ ಅಂತಂದ್ರೆ ಭತ್ತದಲ್ಲಿ, ಭತ್ತ ಮತ್ತು ರಾಗಿ ಎರಡು ಪ್ರಮುಖ ಬೆಳೆಗಳಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತಿದ್ದೇವೆ. ಭತ್ತದಲ್ಲಿ ಜ್ಯೋತಿ, JGL 1798, BPT 5207, KKP 5, KPR 1 ಮತ್ತು MO 4, ಈ ಮುಂತಾದ ತಳಿಗಳನ್ನು ನಾವು ಇಲ್ಲಿ ಬೀಜೋತ್ಪಾದನೆ ಮಾಡ್ತಿದ್ದೇವೆ. ಈ ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ನಾವು ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಕೊಡಗು, ದಕ್ಷಿಣ ಕನ್ನಡ, ಚಿತ್ರದುರ್ಗ ಇಂತಹ ಮುಂತಾದ ಜಿಲ್ಲೆಗಳಲ್ಲಿ ಸಹ ನಾವು ಹಮ್ಮಿಕೊಂಡಿದ್ದೇವೆ. ರಾಗಿಯಲ್ಲಿ ಎರಡು ತಳಿಗಳಿದ್ದಾವೆ, ML 365 ಅಂತ ಒಂದಿದೆ, GB 28 ಅಂತಿದೆ. ಈ ತಳಿಗಳನ್ನು ಸಹ ನಾವು ಬೀಜೋತ್ಪಾದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವು ಒಂದು 4-5 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಹೇಳಿದ್ರೆ ಸರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಈ ಒಂದು ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಮಾಡಬೇಕು ಅಂದ್ರೆ ತಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸ್ತಿರ್ಬೋದು. ಅಂದ್ರೆ ನಮ್ಮ ರೈತರನ್ನ ಅವ್ರು ಸೇರಿಸ್ಕೊಳ್ಳೋದು, ಮತ್ತೆ ಅವ್ರಿಗೆ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು, ಈ ಒಂದು ಸಹಭಾಗಿತ್ವ ಅನ್ನೋದು ಏನಿದೆಯಲ್ಲ, ಇದರ ಒಂದು ಕ್ರಮಗಳು ಹೇಗಿದೆ, ರೈತರು ಏನ್ ಮಾಡಬೇಕಾಗುತ್ತೆ? ರೈತರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಅಂತಂದ್ರೆ ನಾವು ರೈತರೊಂದಿಗೆ ಬೆಳೀತಕ್ಕಂಥ ಒಂದು ಕಾರ್ಯಕ್ರಮ. ರೈತರಿಗೆ ಈಗ ಈ ಒಂದು ಸಹಭಾಗಿತ್ವದಲ್ಲಿ ಭಾಗವಹಿಸತಕ್ಕಂಥ ರೈತರಲ್ಲಿ ಮುಖ್ಯವಾಗಿ ರೈತನಿಗೆ ಪಾಣಿ ಇರಬೇಕು, ಆ ರೈತನ ಹೆಸರಲ್ಲಿ ಜಮೀನು ಇರಬೇಕು, ಅವರ ಒಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕಿನ ಪಾಸ್ಬುಕ್ ಜೆರಾಕ್ಸ್, ಮತ್ತೆ ನಮ್ಮ ರಾಜ್ಯ ಸಾವಯವ ಪ್ರಮಾಣ ಸಂಸ್ಥೆ ಅಂತಿದೆ ಸಂಸ್ಥೆಗೆ ಕಟ್ಟತಕ್ಕಂತಹ ಒಂದು ನೋಂದಣಿ ಶುಲ್ಕವನ್ನು ಸಹ ರೈತರು ಭರಿಸಬೇಕು. ಇನ್ನೊಂದ್ಸರಿ ಹೇಳ್ತೇನೆ, ಮೊದಲನೇದು ರೈತರ ಜಮೀನಿನ ಪಾಣಿ, ಅವರ ಆಧಾರ್ ಕಾರ್ಡ್, ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು, ಮತ್ತು ಸಾವಯವ ಬೀಜ ಪ್ರಮಾಣ ಸಂಸ್ಥೆಗೆ ಅಥವಾ ಪ್ರಮಾಣೀಕೃತ ಸಂಸ್ಥೆಗೆ ನಗದು, ಇಟ್ ಡಿಪೆಂಡ್ಸ್ ಅಪಾನ್ ದ ಕ್ರಾಪ್ ಟು ಕ್ರಾಪ್, ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ತರಹದ ಒಂದು ಶುಲ್ಕ ಇರುತ್ತದೆ, ಆ ಶುಲ್ಕವನ್ನ ಪಾವತಿ ಮಾಡಬೇಕು. ಪಾವತಿ ಮಾಡಿದ ತಕ್ಷಣನೇ ನಾವು ಒಂದು ತಾಕಿಗೆ ಬಂದು ನಾವು ಎಲ್ಲ ಪರಿವೀಕ್ಷಣೆ ಮಾಡಿ ನಂತರ ನಿಮ್ಮೂರಿನಲ್ಲಿ ಒಂದು ಬಲ್ಕ್ ಆಗಿ ಒಂದು ಸೀಡ್ ಗ್ರಾಮವಾಗಿ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಗ್ರಾಮದಲ್ಲಿ ನಮಗೆ ಇರ್ತಕ್ಕಂಥ ಒಂದು ಇಂಡೆಂಟ್ ಪ್ರಕಾರ ಎಷ್ಟು ಕ್ವಾಂಟಿಟಿ ನಾವು ಬೀಜ ಉತ್ಪಾದನೆ ನಮಗೆ ಬೀಜ ನಿಗಮದಿಂದ ಬಂದಿರುತ್ತೋ ಅದರ ಆಧಾರದ ಮೇಲೆ ನಾವು ರೈತರನ್ನ ಮತ್ತು ರೈತರ ಒಂದು ಜಮೀನನ್ನು ಆಯ್ಕೆ ಮಾಡ್ತೇವೆ. ಒಂದೇ ಒಂದು ಹಳ್ಳಿಲಿ ಒಂದು 16 ಜನ ರೈತರಾದರೆ ನಮಗೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ, ಮತ್ತು ರೈತರಿಗೂ ಪರಸ್ಪರ ಹೊಂದಾಣಿಕೆ ಇರ್ತದೆ, ಮತ್ತು ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಒಂದೇ ಕಾರಣಕ್ಕೋಸ್ಕರ ನಾವು ಒಂದೇ ಹಳ್ಳಿಲಿ ಒಂದು ಅಥವಾ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಾವು ಒಂದು ಗುಂಪುಗಳನ್ನು ಮಾಡಿಕೊಂಡು ಬೀಜ ಉತ್ಪಾದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗ ಒಬ್ಬ ರೈತ ತಾನು ಬೀಜ ಬೆಳಿಬೇಕು, ಇಂಥದ ಯಾವುದೋ ಒಂದು ತಳಿ ಬೆಳಿಬೇಕು ಅಂತ ಒಂದು ಇಷ್ಟಪಟ್ಟು ತಮ್ಮ ಒಂದು ಸಹಭಾಗಿತ್ವದಲ್ಲಿ ಏನು ಬೀಜೋತ್ಪಾದನಾ ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಅಲ್ಲಿ ತಾನು ಒಂದು ಅರ್ಜಿ ಕೊಟ್ಟು ನಾನು ಇಂಥ ಒಂದು ಬೀಜ ಬೆಳಿಬೇಕು ಅಂತ ತಾನು ಅರ್ಜಿ ಕೊಟ್ಟರೆ ಆದರೆ ಏನು ಕ್ರಮಗಳ ಅಂದ್ರೆ ಈಗ ಸುಮ್ಮನೆ ನೀವು ಅವರಿಗೆ ಪರ್ಮಿಷನ್ ಅಂದ್ರೆ ಅವಕಾಶ ಕೊಡ್ತೀರಾ ಅಥವಾ ಮೊದಲು ಅವರ ಒಂದು ಹೊಲಕ್ಕೆ ಭೇಟಿ ಕೊಟ್ಟು ಅವರ ಒಂದು ಹೊಲ ಹೇಗಿದೆ, ಇದು ಇಂಥ ಬೆಳೆ ಇಂಥ ಒಂದು ಬೀಜ ಬೆಳಿಲಿಕ್ಕೆ ಅವಕಾಶ ಇದೆಯೋ ಇಲ್ಲೋ ಇದ್ರ ಬಗ್ಗೆ ಏನಾದರೂ ಪರಿಶೀಲನೆ ಮಾಡಿ ಆಮೇಲೆ ಅದಕ್ಕೆ ಅವಕಾಶ ಸಿಗುತ್ತಾ, ಏನು ಒಂದು ಕ್ರಮಗಳನ್ನು ಅನುಸರಿಸುತ್ತೀರಾ ತಾವು? ಈಗ ನಾವು ರೈತರಿಗೆ ಅವರು ಆಯ್ಕೆ ಮಾಡಿರ್ತಕ್ಕಂಥ ಬೀಜೋತ್ಪಾದನೆ ನಾವು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೆ ರಾಜ್ಯ ಬೀಜ ನಿಗಮದಿಂದ ಅಥವಾ ರಾಷ್ಟ್ರೀಯ ಬೀಜ ನಿಗಮದಿಂದ ಇಂತಿಂಥ ಬೆಳೆಗಳಲ್ಲಿ ಇಂತಿಂಥ ತಳಿಗಳನ್ನೇ ಮಾಡಲೇಬೇಕು ಅಂತ ನಮಗೆ ಒಂದು ಆದೇಶ ಇರುತ್ತೆ. ಆ ಆದೇಶದ ಅನ್ವಯವಾಗಿ ಆ ತಳಿಗಳ ಬೀಜಗಳನ್ನು ಮಾತ್ರ ನಾವು ರೈತರಿಗೆ ಸರಬರಾಜನ್ನು ಮಾಡ್ತೇವೆ. ಹೊಸ ತಳಿ ಬಂದಿತ್ತಪ್ಪ ಅಂತಂದ್ರೆ ಅದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದು ಎಂಡಾರ್ಸ್ಮೆಂಟ್ ಆಗಿರಬೇಕು, ಅದು ಹೊರರಾಜ್ಯ ತಳಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಆರ್ಎನ್ಆರ್ ಅಂತಿದೆ, ಅದು ಹೊರರಾಜ್ಯದ ತಳಿ, ಅದು ನಮ್ಮ ಕರ್ನಾಟಕದಲ್ಲಿ ಈ ಜೋನ್ ಈ ವಲಯಕ್ಕೆ ಅದು ಸೂಕ್ತ ಆಗಿದೆ ಅಂತೇಳಿ ವಿಶ್ವವಿದ್ಯಾಲಯದಲ್ಲಿ ಒಂದು ಅದು ಪರೀಕ್ಷೆಗೆ ಒಳಪಟ್ಟು ಅದು ಈ ಒಂದು ವಲಯದಲ್ಲಿ ಅದು ಒಳ್ಳೆಯ ಒಂದು ಇಳುವರಿ ಕೊಡುತ್ತದೆ, ಯಾವುದೇ ರೋಗ ಮತ್ತು ಕೀಟದ ಬಾಧೆ ಇಲ್ಲದಂಗೆ ಅದು ರೈತನಿಗೆ ಲಾಭದಾಯಕವಾಗಿದೆ ಅಂತ ಹೇಳಿ ಗುರುತು ಆದಾಗ ನಂತರ ಆ ಒಂದು ನೋಟಿಫೈ ಅಂತ ಇರುತ್ತದೆ. KSSC ಯಿಂದಾಗಲಿ ರಾಜ್ಯ ಬೀಜ ನಿಗಮದಿಂದ ಅಥವಾ ನಮ್ಮದು ರಾಷ್ಟ್ರೀಯ ಬೀಜ ನಿಗಮದಿಂದ ಅದು ನೋಟಿಫೈ ಆಗಿರತಕ್ಕಂಥ ತಳಿಗಳನ್ನು ನಾವು ಮಾತ್ರ ನಾವು ರೈತರಿಗೆ ಕೊಡ್ತೇವೆ. ಆ ಬೆಳೆಗಳ ಮೂಲ ಬೀಜವನ್ನು ನಾವು ಕೊಡ್ತೇವೆ, ಮೂಲ ಬೀಜವನ್ನು ಕೊಟ್ಟು ಮೂಲ ಬೀಜದಿಂದ ಪ್ರಮಾಣೀಕೃತ ಬೀಜವನ್ನು ನಾವು ಪಡೆದುಕೊಳ್ತೇವೆ. ಆಮೇಲೆ ಈಗ ಇನ್ನೊಂದು ಈ ಒಂದು ರೈತರಲ್ಲಿ ಈಗ ನಮ್ಮ ಈಗ ಬೀಜೋತ್ಪಾದನೆ ಮಾಡಿದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹಣ ಸಂದಾಯದ ಒಂದು ರೈತರಿಗೆ ನೇರವಾಗಿ ಅವರ ಬ್ಯಾಂಕಿನ ಖಾತೆಗೆ ಜಮಾ ಆಗ್ತದೆ. ಉದಾಹರಣೆಗೆ ಒಂದು ರೈತ ಒಂದು 10 ಎಕರೆಯಲ್ಲಿ ಭತ್ತವನ್ನು ಬೆಳೆದಿರ್ತಾನೆ ಅಂತಕೊಳ್ಳಿ, ಅವನ ಒಂದು ಭತ್ತ ಎಕರೆಗೆ ಒಂದು 25 ಚೀಲದಲ್ಲಿ ಇಟ್ಕೊಂಡು ಒಂದು 250 ಚೀಲ ಭತ್ತದ ಹೊಂದಿರುತ್ತೆ. ಆಲ್ರೆಡಿ ಈ ದರನು ಸಹ ಇದು ರಾಜ್ಯ ಬೀಜ ನಿಗಮ ಮತ್ತು ಕೃಷಿ ಇಲಾಖೆಯ ಒಂದು ಉನ್ನತ ಆಯೋಗ ಉನ್ನತ ಒಂದು ಸಮಿತಿಯ ಒಂದು ರಚನೆ ಮಾಡಿಕೊಂಡು ಇದಕ್ಕೆ ಬೆಲೆಯನ್ನು ನಿಗದಿ ಮಾಡಿರ್ತಾರೆ. ಈ ಬೆಲೆ ಸದರಿ ಮಾರುಕಟ್ಟೆ ಏನ್ ಬೆಲೆ ಇರುತ್ತಲ್ಲ ಆ ಬೆಲೆಗಿನ ಒಂದು 10-25% ಜಾಸ್ತಿ ಇರುತ್ತೆ. ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಆ ಬೆಲೆ ನಿಗದಿ ಮಾಡಿದ್ದು, ಬೆಲೆ ನಿಗದಿ ಮಾಡುವುದು ಒಂದು ಸಮಿತಿ ಆಸೆ ಎಲ್ಲ, ಅದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಆ ತಳಿಗೆ ಎಲ್ಲ ಒಂದು ಜಿಲ್ಲೆಗಳಲ್ಲೂ ಈಕ್ವಲ್ ರೇಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳಿದ್ನಲ್ಲಾಗಲೇ 250 ಕ್ವಿಂಟಲ್ ಭತ್ತ ಇದ್ದಾಗ ಅವ್ರದ್ದು ವ್ಯಾಲ್ಯೂ ಕಟ್ತೇವೆ. ಆ ವ್ಯಾಲ್ಯೂನಲ್ಲಿ ಎಷ್ಟು ಇರುತ್ತೋ ಅದರ ಶೇಕಡ 50% ಹಣವನ್ನ ರೈತನು ತಾನು ಬೆಳೆದು ಒಕ್ಕಣೆ ಮಾಡಿ ನಮ್ಮ ಬೀಜ ಘಟಕಕ್ಕೆ ಸಂಸ್ಕರಣೆಗಾಗಿ ತಂದ ಒಂದು ವಾರದಲ್ಲೇ ಅವರಿಗೆ ನಾವು ಸಂದಾಯ ಮಾಡ್ತೇವೆ ಅವರ ಅಕೌಂಟಿಗೆ. ನಂತರ ದಿನಗಳಲ್ಲಿ ಆ ಬೀಜವನ್ನು ಸಂಸ್ಕರಿಸಿ ಅದು ಮತ್ತು ಬೀಜ ಮತ್ತು ಪ್ರಮಾಣೀಕೃತ ಸಂಸ್ಥೆಯಿಂದ ಅದರ ಸೀಡ್ನ ಸ್ಯಾಂಪಲ್ ಅನ್ನು ನಾವು ಅದನ್ನು ಬೆಂಗಳೂರಿಗೆ ರವಾನೆ ಮಾಡ್ತೇವೆ. ಅಲ್ಲಿ ಇಂತಿಂಥ ಬೆಳೆಗಳಿಗೆ ಇಂತಿಂಥಷ್ಟೇ ಮೊಳಕೆ ಪ್ರಮಾಣದ ಒಂದು ಚಾರ್ಟ್ ಇರುತ್ತೆ. ಅದರ ಪ್ರಕಾರ ಫಾರ್ ಎಕ್ಸಾಂಪಲ್ ಭತ್ತದಲ್ಲಿ ಶೇಕಡ 80% 100 ಕಾಳುಗಳಲ್ಲಿ 80 ಕಾಳುಗಳು ಅದು ಮೊಳಕೆ ಹೊಡಿಬೇಕು. ಶೇಕಡ 80% ಮೇಲ್ಪಟ್ಟು ಅದು ಮಾತ್ರ ಅದು ಒಂದು ತಳಿಗೆ ಯೋಗ್ಯ ಅಂತೇಳಿ ಅವ್ರು ನಮ್ಗೆ ಸರ್ಟಿಫೈ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಬಂದರೆ ರಿಜೆಕ್ಟ್ ಮಾಡ್ತೇವೆ. ಆ ರಿಜೆಕ್ಟ್ನ ಆಗಿರ್ತಕ್ಕಂಥ ಬೀಜಗಳನ್ನು ಸಹ ರೈತರು ತೆಗೆದುಕೊಂಡು ಹೋಗಬೇಕು. ಒಂದು ಅಲ್ಲಿ ಪಾಸ್ ಆದ ಲಾಟ್ಗಳಿಗೆ ನಾವು ಮೊದಲು ಏನು ಸಂದಾಯ ಮಾಡಿರ್ತೀವಲ್ಲ ಆ ಹಣವನ್ನು ಕಳೆದು ಉಳಿದ ಹಣವನ್ನು ನಾವು ಅವರಿಗೆ ಈಗೇನು ವಿಶ್ವವಿದ್ಯಾಲಯದಿಂದ ಅಥವಾ ಬೀಜ ನಿಗಮದಿಂದ ರಾಜ್ಯ ಬೀಜ ನಿಗಮದಿಂದ ಏನು ನಿಗದಿಯಾಗಿರುತ್ತಲ್ಲ ಆ ಒಂದು ಹಣವನ್ನು ನಾವು ಸಂದಾಯ ಮಾಡ್ತೇವೆ. ಮೊದಲು 50%, ನಂತರ 50% ಹಣವನ್ನು ನಾವು, ಇದು ಎರಡು ಭಾಗ ಆಗುತ್ತೆ. ಸಂಸ್ಕರಣೆ ಆಗಿ ಅದು ಮೊಳಕೆ ಪ್ರಮಾಣ ಬಂದು ಅದು ಟೈಮ್ ಆಗುತ್ತೆ, ಸುಮಾರು ಒಂದು ಒಂದೂವರೆ ತಿಂಗಳ ಕಾಲಾವಕಾಶದಲ್ಲಿ ಎರಡನೇ ಹಣ ಸಂದಾಯ ಆಗ್ತದೆ. ಮೊದಲನೇದು ಇಮಿಡಿಯೇಟ್ಲಿ ಅವ್ರು ತಂದ ತಕ್ಷಣವೇ ಶೇಕಡ 50% ಹಣವನ್ನು ನಾವು ಅವರ ಅಕೌಂಟ್ಗೆ ಜಮಾ ಮಾಡ್ತೇವೆ. ನೇರವಾಗಿ ಖಾತೆಗೆ ಜಮಾ ಮಾಡೋದ್ರಿಂದ ರೈತರಿಗೂ ಸಹ ಅನುಕೂಲ ಆಗ್ತದೆ. ಇದರಲ್ಲಿ ಯಾವುದೇ ತರಹದ ಮಧ್ಯವರ್ತಿಗಳಾಗಲಿ, ದಲ್ಲಾಳಿಗಳಾಗಲಿ, ಅಥವಾ ಯಾವುದೇ ತರಹದ ಕಮಿಷನ್ ವ್ಯವಹಾರಗಳಾಗಲಿ ಇರುವುದಿಲ್ಲ. ರೈತರಿಗೆ ಇದೊಂದರ ಲಾಭದಾಯಕ. ಇನ್ನೊಂದಂದ್ರೆ ನಾವು ಸಹಭಾಗಿತ್ವದಲ್ಲಿ ನಾವು ಬೀಜೋತ್ಪಾದನೆ ಮಾಡೋದ್ರಿಂದ ರೈತರ ಒಳಗೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಭತ್ತ ಮಾತ್ರ ಅವ್ರಿಗೆ ಇನ್ಸ್ಪೆಕ್ಷನ್ ಕೊಟ್ಟಿರ್ತೀವಿ. ಒಬ್ಬ ರೈತ ಭತ್ತ ಅಷ್ಟೇ ಇರಲ್ಲ, ಒಂದು ತೋಟ ಇರುತ್ತದೆ, ಹಸು ಇರುತ್ತದೆ, ಕುರಿಗಳ ಸಾಕಣೆ ಇರ್ತದೆ, ಆಮೇಲೆ ಅರಣ್ಯ ಇರುತ್ತೆ, ಪ್ರತಿಯೊಂದು ಅವ್ರಿಗೆಲ್ಲ ತರದಲ್ಲಿ ಸಹ ಅವರು ನಾವು ಹೋದಾಗ ನಾವು ಇದೊಂದು ಒಂದು ವೀಕ್ಷಣೆ ಮಾಡೋಕ್ಕಲ್ಲ. ಈ ಫಾರ್ ಎಕ್ಸಾಂಪಲ್ ಕಬ್ಬು ಇದೆ ಸರ್, ಯಾಕೆ ಕಬ್ಬು ಹಂಗಾಗಿದೆ, ಅಡಿಕೆಯಲ್ಲಿ ಯಾಕೋ ಒಣಗ್ತಾ ಇದೆ ಸರ್. ಹಾಗಾಗಿ ನಾವು ಹೋದಾಗ ಸಂಪೂರ್ಣವಾಗಿ ರೈತನ ಅಕ್ಕಪಕ್ಕದ ತಾಕುಗಳನ್ನಾಗಲಿ ಅಥವಾ ರೈತರ ತಾಕುಗಳನ್ನು ನಾವು ಪರೀಕ್ಷಣೆ ಮಾಡಿ ಅವ್ರಿಗೆ ಸೂಕ್ತವಾದ ಒಂದು ಸಲಹೆ ಸೂಚನೆಗಳನ್ನು ಕೊಡ್ತೇವೆ. ಇದರಿಂದ ಏನಾಗುತ್ತೆ ಅಂತಂದರೆ ರೈತ ಮತ್ತು ವಿಜ್ಞಾನಿಗಳು ನೇರವಾಗಿ ಸಂಭಾಷಣೆ ಮಾಡಿ ನೇರವಾಗಿ ಅವರ ಮನೆಬಾಗಿಲಿಗೆ ನಾವು ಹೋಗೋದ್ರಿಂದ ರೈತನು ಸಹ ಈಗ ರೀಸೆಂಟ್ಲಿ ಡೆವಲಪ್ ಆಗಿರ್ತಕ್ಕಂಥ ಟೆಕ್ನಾಲಜಿಗಳನ್ನು ಉಪಯೋಗಿಸಿಕೊಂಡು ರೀಸೆಂಟ್ಲಿ ಡೆವಲಪ್ ಆಗಿರ್ತಕ್ಕಂಥ ತಳಿಗಳನ್ನು ಅವರು ಮಾಡಿಕೊಂಡು ಲಾಭದಾಯಕ ಕೃಷಿಯನ್ನು ಮಾಡೋದ್ರಲ್ಲಿ ತುಂಬ ಸಹಕಾರಿಯಾಗಿರ್ತದೆ. ಈಗ ನೀವು ನಿಮ್ಮ ಒಂದು ಸಹಭಾಗಿತ್ವ ಅಂದ್ರೆ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಮಾಡುವಂತ ಕಾರ್ಯಕ್ರಮದಲ್ಲಿ ನೀವು ಒಬ್ಬ ರೈತನಿಗೆ ನೀವು ಇಂಥ ಬೀಜ ಬೆಳಿಬೇಕು, ಒಂದು ಶೇಂಗಾ ಇರ್ಬೋದು, ಈರುಳ್ಳಿ ಇರ್ಬೋದು, ಅದ ನೀವೇನು ನಿಮ್ಮ ಬೀಜದ ನಿಗಮ ಏನು ನಿಗದಿಪಡಿಸಿರ್ತಲ್ಲ ಆ ಒಂದು ಬೀಜನ ನೀವು ಕೊಟ್ಟಿರ್ತೀರಿ, ಇದನ್ನು ಬೆಳಿಬೇಕಪ್ಪ ಅಂತೇಳಿ, ಬರೇ ನೀವು ಬೀಜ ಕೊಟ್ಟು ಅಷ್ಟಕ್ಕೆ ಅದು ಮುಗಿತೋ ಅಥವಾ ಅವರಿಗೆ ಒಂದು ನಾಟಿ ಮಾಡೋದ್ರಿಂದ ಇರ್ಬೋದು ಅಥವಾ ಅದನ್ನ ನಿರ್ವಹಣೆ ಮಾಡೋದ್ರಿಂದ ಯಾವ ರೀತಿ ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನ ರೈತರಿಗೆ ಸಿಗುತ್ತೆ ಅನ್ನೋದು? ನಾನು ಮೊದಲೇ ಹೇಳಿದಾಗ ಇದು ರೈತರ ಸಹಭಾಗಿತ್ವದಲ್ಲಿ ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂತ ಎಲ್ಲ ವಿಜ್ಞಾನಿಗಳು ನಾವು ರೈತರ ಜಮೀನಿಗೆ ಹೋಗ್ತೇವೆ. ಈಗ ನಾವು ಮೊದಲಿಗೆ ಬೀಜ ಏನು ಕೊಟ್ಟಾಗ ರೈತ ನಮ್ಮ ಈ ವಿಶ್ವವಿದ್ಯಾಲಯಕ್ಕೆ ಬರಬೇಕು. ವಿಶ್ವವಿದ್ಯಾಲಯಕ್ಕೆ ಬಂದ ಬೀಜ ಘಟಕದಲ್ಲಿ ಅದಕ್ಕೆ ಮೊದಲು ನಾವು ಆ ಬೀಜವನ್ನ ಅದನ್ನು ಸೋರ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ದಟ್ ನಾವೇನು ಅವರಿಗೆ ಬೀಜವನ್ನು ಕೊಡ್ತೀವೋ ಆ ಬೀಜ ಯಾವುದು, ಆ ಬೀಜ ಎಲ್ಲಿದ್ದ ಬಂತು, ಆ ಬೀಜದ ಮೊಳಕೆ ಪ್ರಮಾಣ ಎಷ್ಟಿದೆ ಅಂತೇಳಿ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯವರು ಬಂದು ಫಸ್ಟ್ ಅದನ್ನ ಸೋರ್ಸ್ ವೆರಿಫಿಕೇಶನ್ ಅಂತ ಮಾಡ್ತಾರೆ. ಸೋರ್ಸ್ ವೆರಿಫಿಕೇಶನ್ ಮಾಡಿದ ನಂತರವೇ ನಾವು ಅವರಿಗೆ ಬೀಜವನ್ನು ಕೊಡ್ತೇವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದು ಯಾವ ಲಾಟು, ಯಾವ ಬೆಳೆ, ಅದು ಕೀಟದಿಂದ ಮುಕ್ತವಾಗಿದೆಯೋ ಅಥವಾ ಚೀಲದಿಂದ ಮುಕ್ತವಾಗಿದೆಯೋ ಅಥವಾ ಮೊಳಕೆ ಪ್ರಮಾಣದ ಅವಧಿ ಅದಕ್ಕೆ ಮುಕ್ತಾಯ ಆಗಿದೆಯೋ ಇಲ್ಲೋ ಅನ್ನೋದನ್ನ ಅವರು ದೃಢೀಕರಿಸಿ ನಮಗೆ ಬೀಜವನ್ನು ಸರಬರಾಜು ಮಾಡಲಿಕ್ಕೆ ನಮಗೆ ಆದೇಶ ಕೊಡ್ತಾರೆ. ಇದು ಮೊದಲನೇ ಒಂದು ಹಂತ. ಅದಾದ ನಂತರ ರೈತರು ಬಂದು ಎಲ್ಲ ನಾ ಹೇಳಿದ ದಾಖಲೆಗಳನ್ನು ಪಹಣಿಯಾಗಲಿ ಅವರ ಒಂದು ಎರಡು ಫೋಟೋ, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಎಲ್ಲ ತೆಗೆದುಕೊಂಡು ಬಂದು ನಮೂನೆ ಒಂದು ಅಂತೇಳಿ ಅದು ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಗೆ ನಾವು ಸಲ್ಲಿಸ್ತಕ್ಕಂಥ ಒಂದು ಫಾರಂ ಅಂತ ಅರ್ಜಿ. ಈ ಅರ್ಜಿಲಿ ಅವರೆಲ್ಲ ರೈತರ ಹೊಲದ ಹೆಸರು, ಅವರ ಯಾವ ಲಾಟು, ನಮಗೆ ನಮ್ಮಲ್ಲಿ ತಗೊಂಡಿರ್ತಕ್ಕಂಥ ಬಿಲ್ ಸಂಖ್ಯೆ, ಅವರು ಬಿತ್ತನೆ ಮಾಡಿದ ದಿನಾಂಕ ಸಹ ಅದರಲ್ಲಿ ಮೆನ್ಷನ್ ಆಗ್ತದೆ. ನಾವು ಕೂಡಲೇ ಆ ನಮ್ಮನ್ನು ಫಾರಂ ನಂಬರ್ ಒನ್ ಅನ್ನು ನಾವು ಸಬ್ಮಿಟ್ ಮಾಡ್ತೇವೆ. ಅಂದರೆ ರೈತನಿಗೆ ಬೀಜ ಕೊಟ್ಟಾಗ ಕೊಟ್ಟ ತಕ್ಷಣನೇ ರೈತರು ಒಳಗೆ ಹೋಗ್ತೀವಿ, ಅಲ್ಲಿ ಮೊಳಕೆ ಪ್ರಮಾಣ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಅವ್ರಿಗೆ ನಾವು ನೇರವಾಗಿ ಫೋನಲ್ಲಿ, ವಾಟ್ಸಪ್ಪಲ್ಲಿ, ವಿಡಿಯೋ ಕಾಲಲ್ಲಿ ಸಹ ಕೆಲವೊಂದ್ಸರಿ ಅಸಾಧ್ಯ ಆಗದಿದ್ದಾಗ ಪರ್ಸ್ನಲಿ ಅವ್ರು ಇನ್ಸ್ಪೆಕ್ಷನ್ ಮಾಡದಿದ್ದಾಗ ಈಗ ಮಾಡರ್ನ್ ತಂತ್ರಜ್ಞಾನದ ಪ್ರಕಾರ ವಾಟ್ಸಪ್ ವಿಡಿಯೋ ಕಾಲಲ್ಲೇ ನಾವು ಆಲ್ಮೋಸ್ಟ್ ಅಲ್ಲಿ ಚರ್ಚೆಗಳನ್ನು ಮಾಡ್ತೇವೆ. ಅದೊಂಥರ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಮಾಡ್ತೇವೆ, ಭತ್ತದಲ್ಲಿ ಮಾಡ್ತಕ್ಕಂಥ ರೈತರದೆಲ್ಲ ಸೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೇವೆ. ಎಲ್ಲರೂ ಈ ಅದರಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿ ಓನ್ಲಿ ಆ ಪರ್ಟಿಕ್ಯುಲರ್ಲಿ ಆ ಸಂಬಂಧಪಟ್ಟ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಆ ರೈತ ಏನಾಕಿದ, ಆ ರೈತರಿಂದ ಯಾವ ಬೆಳೆ ಹಾಕಿದ್ದ, ಅವನು ಯಾವ ರೋಗ ಬಂತು, ಇವ್ ಯಾವ ಕೀಟ ಬಂತು ಅಂತೇಳಿ. ಇದಾದ ನಂತರ ನಾವು ಒಂದು ಬೆಳೆಯ ಬಿತ್ತನೆ ಆಗಿದ್ದರಿಂದ ಕಟಾವಾಗುವವರೆಗೆ ವಿಶ್ವವಿದ್ಯಾಲಯದಿಂದ ಮತ್ತು ರಾಜ್ಯ ಬೀಜ ಪ್ರಮಾಣ ಸಂಸ್ಥೆಯಿಂದ ಕನಿಷ್ಠ 3-4 ಸಾರಿ ಅವರ ತಾಕನ್ನ ನಾವು ವೀಕ್ಷಣೆ ಮಾಡ್ತೇವೆ. ಮೊದಲನೇದು ಬೀಜ ಬಿತ್ತನೆ ಮಾಡೋ ಟೈಮಲ್ಲಿ, ಎರಡನೇದು ಅಥವಾ ರೈತನಿಗೆ ಏನಾದರೂ ತೊಂದರೆ ಆದಲ್ಲಿ ಅಥವಾ ಕೀಟದ ಬಾಧೆ ಅಥವಾ ರೋಗದ ಬಾಧೆ ಬಂದಾಗ ಅವರು ನಮಗೆ ಈ ಸಾರಿ ಹಿಂಗಾಗಿದೆ ಸರ್ ದಯಮಾಡಿ ಬನ್ನಿ ಅಂದರೆ ಅವಾಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೀಟ ತಜ್ಞರು, ಆಮೇಲೆ ಮಣ್ಣಿನ ತಜ್ಞರು, ಬೇಸಾಯ ತಜ್ಞರು, ಮತ್ತೆ ರೋಗ ತಜ್ಞರು, ಮತ್ತೆ ನಾವು ಎಲ್ಲರೂ ಸೇರಿ ಜಂಟಿಯಾಗಿ ಆ ಒಂದು ತಾಕನ್ನ ವೀಕ್ಷಣೆ ಮಾಡಿ ಅವರಿಗೆ ಸೂಕ್ತವಾದ ಸಲಹೆಗಳನ್ನು ಆನ್ ದ ಸ್ಪಾಟ್ ನಾವು ಕೊಡುತ್ತಾ ಬಂದಿರ್ತೇವೆ. ನಂತರ ಹೂ ಬಿಡುವ ಹಂತದಲ್ಲಿ ಸಹ ಕಂಪಲ್ಸರಿ ಬೀಜ ಪ್ರಮಾಣ ಸಂಸ್ಥೆಯವರು ಬರ್ತಾರೆ. ಯಾಕಂದ್ರೆ ಹೂ ಬಿಡುವ ಹಂತದಲ್ಲಿ ಕಲಬೆರಕೆ ಆಗುವ ಚಾನ್ಸಸ್ ಇರುತ್ತೆ, ರೈತನ ಹೊಲದಲ್ಲಿಂದ ಇರಬಹುದು ಅಥವಾ ಹಕ್ಕಿ ಪಕ್ಷಿಗಳಿಂದ ಇರಬಹುದು, ಕಲಬೆರಕೆ ಆಗಿದ್ದ ಅಂದ್ರೆ ಬೆರಿಕೆ ಆಗಿದೆ ಅಂದ್ರೆ ಇಮಿಡಿಯೇಟ್ಲಿ ನಾವು ಇದು ಈ ಹೂವು ಇದಲ್ಲ, ಈ ಭತ್ತ ತಳಿ ಅಲ್ಲ, ದಯಮಾಡಿ ಇದನ್ನ ರೋಗಿಂಗ್ ಮಾಡಿ ಅಂತ ಹೇಳ್ತೀವಿ. ಅವರು 1-2 ರೋಗ ಔಟ್ ಮಾಡ್ತಾರೆ. ಅದು ಕೇವಲ ಒಂದು ಹೊಲದಲ್ಲಿ ಒಂದು 5-10% ಇತ್ತಪ್ಪ ಅಂದ್ರೆ ಮತ್ತೆ ಇನ್ನೊಂದ್ಸರಿ ಅಗೇನ್ ವಿ ವಿಲ್ ಇನ್ಸ್ಪೆಕ್ಟ್ ವಿತ್ ಇನ್ 15 days. ಒಂದು 15 ದಿನಗಳಲ್ಲಿ ಮತ್ತೆ ರೈತನು ಅದನ್ನು ರೋಗಿಂಗ್ ಮಾಡಿದನೋ ಇಲ್ಲೋ ಅಥವಾ ಅದನ್ನ ಬೆರಿಕೆ ತೆಗೆದಿದೆಯಲ್ಲೋ ಅಂತ ನಾವು ಪರೀಕ್ಷಣೆ ಮಾಡಿಕೊಂಡು ಅದನ್ನ 2 ಇನ್ಸ್ಪೆಕ್ಷನ್ ಮಾಡ್ತೇವೆ. ನೆಕ್ಸ್ಟ್ ಕಟಾವಾದ ನಂತರನೂ ಸಹ ಕಟಾವಾದ ದಿವಸ ನಮಗೆ ಅವ್ರಿಗೆ ಹೇಳಬೇಕು ಇಂಥದ್ದು ನಾವು ಕಟಾವ್ ಮಾಡ್ತೀವಿ ಅಂತ. ಕಟಾವ ಆಗಿದ ದಿನನೇ ನಾವು ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ನಾವು ಮತ್ತೆ ಬೀಜ ಪ್ರಮಾಣ ಸಂಸ್ಥೆಯವರು ಅಲ್ಲಿ ಹೋಗಿ ಕಟಾವು ಮಾಡಿಸಿ ಆ ಬೀಜಗಳನ್ನ ನಾವು ಅಲ್ಲೇ ಹೊಲದಲ್ಲೇ ತೂಕ ಮಾಡಿ ಒಕ್ಕಣೆ ಮಾಡಿದ ನಂತರ ಕಣದಲ್ಲಿ ತೂಕ ಮಾಡಿ ಅದಕ್ಕೆ ಸೀಲ್ ಮಾಡಿ ಅಲ್ಲಿದ್ದ ನಷ್ಟ ನೇರವಾಗಿ ಬೀಜ ಘಟಕಕ್ಕೆ ಬರುತ್ತೆ. ಬೀಜ ಘಟಕಕ್ಕೆ ಬಂದಾಗೂ ಸಹ ಸಂಸ್ಕರಣೆ ಮಾಡುವಾಗ ನಾವು ರೈತರಿಗೆ ಫೋನ್ ಮಾಡಿ ಅವರ ಎದುರುಗಡೆ ಸಂಸ್ಕರಣೆ ಮಾಡ್ತೇವೆ. ಆ ಸಂಸ್ಕರಣೆ ಮಾಡುವ ಟೈಮಲ್ಲಿ ರೈತ ಇರ್ತಾನೆ, ಆ ಜೊಳ್ಳು ಕಾಯಿಜೊಳ್ಳು ಅಥವಾ ಕಲ್ಲು ಮಣ್ಣು ಎಲ್ಲ ಬೇರ್ಪಡಿಸಿ ಶುದ್ಧವಾದ ಬೀಜ ಬರ್ತದಲ್ಲ, ಆ ಬೀಜ ಬಂದಾಗ ಆ ರಿಜೆಕ್ಷನ್ ಸೀಡ್ ಅನ್ನ ರೈತ ತಗೊಂಡೋಗ್ತಾನೆ. ನಾವೇನು ಶುದ್ಧವಾಗಿರ್ತಕ್ಕಂಥ ಬೀಜ ಇರುತ್ತಲ್ಲ ಇದಕ್ಕೆ ನಾವು ಮೊಳಕೆ ಪ್ರಮಾಣ ತೆಗಿಲಿಕ್ಕೆ ಮತ್ತೊಂದು ಸ್ಯಾಂಪಲ್ ಡ್ರಾ ಮಾಡ್ತೇವೆ. ಅದು ಜಂಟಿಯಾಗಿ ನಾವು ಮತ್ತೆ ರೈತ ಮತ್ತು ಬೀಜ ಪ್ರಮಾಣ ಸಂಸ್ಥೆಯವರು ಇವರೆಲ್ಲ ಸೇರಿಕೊಂಡು ಜಂಟಿಯಾಗಿ ಅದನ್ನು ಮಾಡಿಕೊಂಡು ಆ ಸ್ಯಾಂಪಲ್ ಅನ್ನು ನಾವು ಹೆಬ್ಬಾಳಲ್ಲಿ ರಾಜ್ಯ ಸಾವಯವ ಬೀಜ ಪ್ರಮಾಣ ಸಂಸ್ಥೆಯ ಒಂದು ಪರೀಕ್ಷಾ ಘಟಕ ಅಲ್ಲಿ ಕಳಿಸ್ತೇವೆ. ಅಲ್ಲಿ ಕಳಿಸಿ ಒಂದು ವಾರದಲ್ಲಿ ಅಥವಾ 15 ದಿನದಲ್ಲಿ ನಮಗೆ ವರದಿ ಬರುತ್ತೆ. ಸೊ ಈ ಲಾಟ್ ಪಾಸ್ ಆಗಿದೆ ಅಂತ ಬಂದಾಗ ಆ ರೈತನಿಗೆ ವಿವರ ತಿಳಿಸಿ ರಿಮೈನಿಂಗ್ ಮೊತ್ತವನ್ನು ನಾವು ಅವಾಗ ಅವರಿಗೆ ಪೇ ಮಾಡ್ತೇವೆ. ಆ ರೈತ ಯಾವಾಗ ಹೇಳಿದ್ರು ನಾವು ವೀಕ್ಷಣೆ ಮಾಡಕ್ಕೆ ರೆಡಿ ಇರ್ತೇವೆ. ಕೆಲವೊಂದು ರೈತರಿಗೆ ತೊಂದರೆ ಆದಾಗ ಇಮಿಡಿಯೇಟ್ಲಿ ನಾವು ವೀಕ್ಷಣೆ ಮಾಡ್ತೇವೆ. ಕಂಪಲ್ಸರಿ 3-4 ಸರಿ ವೀಕ್ಷಣೆ ಮಾಡೇ ಮಾಡ್ತೇವೆ. ಕೆಲವೊಂದು ರೈತರಿಗೆ 5-6 ಸರಿ ವೀಕ್ಷಣೆ ಮಾಡುವ ಒಂದು ಸನ್ನಿವೇಶಗಳು ನಮಗೆ ಕಂಡಿದ್ದೇವೆ ಸರ್. ಈ ರೈತರ ಸಹಭಾಗಿತ್ವದಲ್ಲಿ ಈ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮ ನಡೀತಿದೆಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಅಂದ್ರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯಾವ ರೀತಿ ಒಂದು ಸಹಕಾರ ಅಥವಾ ಮುಂದಾಳತ್ವ ಯಾವ ರೀತಿ ಇದೆ? ನಮ್ಮ ವಿಶ್ವವಿದ್ಯಾಲಯದ ಒಂದು ವ್ಯಾಪ್ತಿಗೆ 7 ಜಿಲ್ಲೆಗಳು ಬರ್ತವೆ. 7 ಜಿಲ್ಲೆ ಅಂತಂದ್ರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ ಮತ್ತು ದಾವಣಗೆರೆ, ಚಿಕ್ಕಮಗಳೂರು. ಈ 7 ಜಿಲ್ಲೆಗಳು ಬರ್ತವೆ. ಈ 7 ಜಿಲ್ಲೆಯಲ್ಲೂ ಸಹ ನಮ್ಮ ವಿಶ್ವವಿದ್ಯಾಲಯದ ಒಂದು ಬೀಜ ಘಟಕ ಇದೆ. ಬೀಜ ಘಟಕದಲ್ಲಿ ಡಾಕ್ಟರ್ ಮೋಹನ್ ಕುಮಾರ್ ಅಂತ ಹೇಳಿ ವಿಶೇಷ ಅಧಿಕಾರಿಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾನು ಸಹ ಈ ವಿಶ್ವವಿದ್ಯಾಲಯದ ಎಲ್ಲ ಒಂದು ಕೇಂದ್ರಗಳಿಗೂ ಸಹ ನಮ್ಮ ಬೀಜ ಘಟಕಕ್ಕೆ ಬೀಜ ಸಂಸ್ಕರಣೆ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಎಲ್ಲ ಸಮಸ್ತ ರೈತ ಬಾಂಧವರು ಈ ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಸಹ ರೈತರೊಂದಿಗೆ ವಿಜ್ಞಾನಿಗಳೊಂದಿಗೆ ಬೆರೆತು ಉತ್ತಮ ಬೀಜ ಒಂದು ಕೊಡಲಿಕ್ಕೆ ಸಹಕರಿಸಿ ಮತ್ತು ಬೀಜೋತ್ಪಾದನೆ ಅಲ್ಲದೆ ತಾವು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳಲ್ಲಿ ಇನ್ನೂ ಆಧುನಿಕವಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿಜ್ಞಾನ ವರ್ಗದವರಾಗಲಿ, ನಮ್ಮ ವಿಶ್ವವಿದ್ಯಾಲಯದ ಸಂಶೋಧನಾ ವರ್ಗ, ವಿಸ್ತರಣ ವರ್ಗ, ನಮ್ಮ ಕುಲಪತಿಗಳು ಎಲ್ಲರೂ ಸಹ ನಾವು ಬದ್ಧರಿದ್ದೇವೆ. ದಯಮಾಡಿ ಎಲ್ಲ ರೈತರು ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಯಶಸ್ವಿ ಆಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸರ್, ಕೊನೆಯದಾಗಿ ಏನು ನೀವು 7 ಜಿಲ್ಲೆಗಳ ಇಲ್ಲಿ ಹೇಳಿದ್ರಲ್ಲ, ಈ ಭಾಗದಲ್ಲಿರುವಂತಹ ರೈತರು ಯಾರಾದರೂ ಈ ಒಂದು ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಬೇಕು ಅಂದ್ರೆ ನೀವು ಕೊಟ್ಟಂತ ಬೀಜವನ್ನು ಬೆಳೆದು ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದಾದ್ರೆ ತಮ್ಮನ್ನು ಸಂಪರ್ಕಿಸಬೇಕಾದ್ರೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಹೇಳಿದ್ರೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತಂತ ಹೇಳ್ಬೋದು. ಎಲ್ಲ ರೈತರಿಗೂ ಅವಕಾಶ ಇರೋದಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಏನು ಈಗ ನಮ್ಮ ಬೀಜ ನಿಗಮದಿಂದ ಆಗಲಿ ನಮ್ಮ ರಾಜ್ಯ ಬೀಜ ನಿಗಮದಿಂದ ನಮಗೆ ಇಂಡೆಂಟ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ 1,000 ಕ್ವಿಂಟಲ್ ಬಂದಿದೆ ಅಂತಂದ್ರೆ ನಾವು ಕನಿಷ್ಠ ಕೇವಲ ಆ ಇಳುವರಿ ಆಧಾರದ ಮೇಲೆ ಒಂದು 50-60 ಎಕರೆಗಳಲ್ಲಿ ಅಥವಾ 20-30 ರೈತರುಗಳನ್ನ ಆಯ್ಕೆ ಮಾಡ್ಕೋಬಹುದು. ಆಯಾ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾಲಯ ನಮ್ಮ ಸಂಶೋಧನಾ ಕೇಂದ್ರಗಳಿದೆ, ಸಂಶೋಧನಾ ಕೇಂದ್ರಗಳಲ್ಲಿ ಸಹ ನೀವು ನೇರವಾಗಿ ಭೇಟಿ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಸಹಾಯಕ ಭೀಜೋತ್ಪಾದನಾ ತಜ್ಞರು, ನನ್ನ ದೂರವಾಣಿ ಸಂಖ್ಯೆ 9483695477. ಒಳ್ಳೇದು ಸರ್. ಇದುವರೆಗೂ ಈ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮದ ಸಹಭಾಗಿತ್ವದಲ್ಲಿ ರೈತರು ಯಾವ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮತ್ತೆ ಭಾಗವಹಿಸಬೇಕಾದ್ರೆ ಏನೇನು ಒಂದು ಕ್ರಮಗಳಿರ್ತವೆ ಮತ್ತೆ ಯಾವ ರೀತಿ ಇದು ಉಪಯೋಗ ಅಂದ್ರೆ ಲಾಭದಾಯಕ ಮತ್ತು ಉಪಯೋಗ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಕುರಿತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬೀಜ ಘಟಕದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ ಬಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆಕಾಶವಾಣಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೆಳದಿ ಶಿವಪ್ಪ ನಾಯಕ, ಯುಎಎಚ್ಎಸ್ ನೇಗಿಲ ಮಿಡಿತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಬಿ ಹೇಮ್ಲಾ ನಾಯಕ್, ವಿಸ್ತರಣಾ ನಿರ್ದೇಶಕರು, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ನಮ್ಮ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದಲ್ಲಿ ಮೂಡಿ ಬರುವ ನೇಗಿಲ ಮಿಡಿತ ಸರಣಿ ಕಾರ್ಯಕ್ರಮ ಜೂನ್ 5 ತಾರೀಕಿನಿಂದ ಆಕಾಶವಾಣಿ ಚಿತ್ರದುರ್ಗ, ಭದ್ರಾವತಿ, ಮಂಗಳೂರು ಮತ್ತು ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗಲಿದ್ದು, ಕಾಲಕಾಲಕ್ಕೆ ರೈತರಿಗೆ ಬೇಕಾಗುವ ಕೃಷಿ, ತೋಟಗಾರಿಕೆ ಹಾಗೂ ಅರಣ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ವಿಶ್ವವಿದ್ಯಾಲಯದ ಎಲ್ಲಾ ವಿಭಾಗಗಳ ವಿಜ್ಞಾನಿಗಳು ಮತ್ತು ಪ್ರಾಧ್ಯಾಪಕರುಗಳು ಈ ಕಾರ್ಯಕ್ರಮದ ಮೂಲಕ ನೀಡಲಿದ್ದಾರೆ. ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ತಿಳಿಸಲಾಗಿದೆ. ಇದೀಗ ಕೇಳಿ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವ ಕುರಿತು ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗಿನ ಸಂದರ್ಶನವನ್ನು. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ನಮ್ಮ ರೈತರು ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ, ಅವುಗಳಿಗೆ ಸಾಕಷ್ಟು ತರದ ಗೊಬ್ಬರಗಳನ್ನು ಕೊಡ್ತಾ ಇರ್ತಾರೆ. ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಲಘು ಪೋಷಕಾಂಶಗಳು ಈ ತರದವೆಲ್ಲ ಕೊಡ್ತಾರೆ. ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೇಕಂದ್ರೆ ಯಾವುದೇ ಒಂದು ಬೆಳೆಯಲ್ಲಿ ನಾವು ಯಾವ ತರ ಗೊಬ್ಬರಗಳನ್ನ ನಾವು ಉಪಯೋಗಿಸಿದ್ರೆ ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯ ಅಂತೀರಾ ಮೇಡಮ್? ಯಾವುದೇ ಬೆಳೆ ಸಮೃದ್ಧವಾಗಿ ಬೆಳವಣಿಗೆ ಹೊಂದಬೇಕು, ಹಾಗೆ ಉತ್ತಮ ಇಳುವರಿನ ನಾವು ಪಡಿಬೇಕು ಅಂತಂದ್ರೆ ನಮ್ಮ ಬೆಳೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸಹ ನಾವು ಕೊಡ್ಬೇಕಾಗತ್ತೆ. ಅಂದ್ರೆ ಒಂದು ಬೆಳೆ ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಇಳುವರಿನ ಕೊಡ್ಬೇಕು ಅಂತಂದ್ರೆ 17 ಪೋಷಕಾಂಶಗಳ ಅಗತ್ಯ ಇದೆ. ಆ 17 ಪೋಷಕಾಂಶಗಳು ಯಾವುವು ಅಂತಂದ್ರೆ ಇಂಗಾಲ ಆಗಿರ್ಬೋದು, ಆಮ್ಲಜನಕ, ಜಲಜನಕ, ಸಾರಜನಕ, ರಂಜಕ, ಹಾಗೆ ಸತು, ಕಬ್ಬಿಣ, ಹೀಗೆ 17 ಪೋಷಕಾಂಶಗಳ ಅವಶ್ಯಕತೆ ನಮ್ಮ ಬೆಳೆಗಳ ಬೆಳವಣಿಗೆಗೆ ಅಗತ್ಯತೆ ಇದೆ. ಕೆಲವೊಂದು ನಾನು ಅವಾಗ್ಲೇ ಹೇಳಿದೆ, ಇಂಗಾಲ, ಆಮ್ಲಜನಕ, ಜಲಜನಕ, ಈ ಪೋಷಕಾಂಶಗಳನ್ನ ಗಾಳಿಯ ಮೂಲಕ ಹಾಗೆ ನೀರಿನ ಮೂಲಕ ನಮ್ಮ ಬೆಳೆಗಳು ಪಡೆದುಕೊಳ್ತವೆ. ಈ ಪೋಷಕಾಂಶಗಳನ್ನ ಬಿಟ್ಟು ಉಳಿದ ಪೋಷಕಾಂಶಗಳನ್ನ ಬೆಳೆಗಳು ಭೂಮಿಯಿಂದ ಪಡೆದುಕೊಳ್ತವೆ. ಈಗ ಭೂಮಿಯಲ್ಲಿ ಇರುವಂತಹ ಪೋಷಕಾಂಶಗಳಾಗಿರಬಹುದು ಅಥವಾ ನಾವು ಏನು ಹೊರಗಿನ ರೂಪದಲ್ಲಿ ರಾಸಾಯನಿಕ ಗೊಬ್ಬರಗಳ ಮೂಲಕ ಅಥವಾ ಸಾವಯವ ಗೊಬ್ಬರಗಳ ಮೂಲಕ ಕೊಡ್ತೀವಲ್ಲ, ಆ ಪೋಷಕಾಂಶಗಳನ್ನ ಬೆಳೆಗಳು ತಮ್ಮ ಬೆಳವಣಿಗೆಗೆ ಬಳಕೆ ಮಾಡ್ಕೊಂತವೆ. ಆದ್ದರಿಂದ ಏನು ಅಂತಂದ್ರೆ ನಮ್ಮ ಬೆಳೆಗಳ ಬೆಳವಣಿಗೆಗೆ ಅಗತ್ಯವಿರುವ ಪೋಷಕಾಂಶಗಳನ್ನ ಸಾವಯವ ಗೊಬ್ಬರ ಆಗಿರ್ಬೋದು ಇಲ್ಲಾಂತಂದ್ರೆ ರಸಗೊಬ್ಬರಗಳ ಮೂಲಕ ನಾವು ನಮ್ಮ ಬೆಳೆಗಳಿಗೆ ನೀಡಬೇಕಾಗತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ನಾವು ಸಾವಯವ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಿದೀವಿ. ಈಗ ನಮಗ್ ತಿಳಿದಿರೋ ಹಂಗೆ ಸಾವಯವ ಗೊಬ್ಬರಗಳಲ್ಲಿ ಸಾರಜನಕ, ರಂಜಕ, ಸತು, ಕಬ್ಬಿಣ, ಹೀಗೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳು ಹಾಗೆ ದ್ವಿತೀಯ ಪೋಷಕಾಂಶಗಳು ಎಲ್ಲವೂ ಸಣ್ಣ ಪ್ರಮಾಣದಲ್ಲಿ ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರಗಳ ಬಳಕೆಗಳನ್ನ ಕಡಿಮೆ ಮಾಡಿದೀವಿ. ಹಾಗೆ ರೈತರು ಕೇವಲ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಹಾಗೆ ಪೊಟ್ಯಾಷಿಯಂ ಈ ತರ ಗೊಬ್ಬರಗಳ ಬಳಕೆಯ ಮೇಲೆನೇ ಹೆಚ್ಚು ಗಮನ ವಹಿಸ್ತಾ ಇದ್ದಾರೆ. ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಆಗಿರ್ಬೋದು ಅಥವಾ ಮೆಗ್ನೇಷಿಯಂ ಆಗಿರ್ಬೋದು ಅಥವಾ ಲಘು ಪೋಷಕಾಂಶಗಳು ಅಂತ ನಾವೇನ್ ಹೇಳ್ತೀವಿ, ಬೋರಾನ್ ಆಗಿರ್ಬೋದು, ಸತು ಆಗಿರ್ಬೋದು, ಕಬ್ಬಿಣ, ಮ್ಯಾಂಗ್ನೀಸ್, ಇಂಥ ಲಘು ಪೋಷಕಾಂಶಗಳ ಬಳಕೆಯನ್ನ ಕಡಿಮೆ ಮಾಡಿದ್ದಾರೆ ಅಥವಾ ಬಳಸ್ತಾನೆ ಇಲ್ಲ. ಇದರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಬೆಳೆಗಳ ಬೆಳವಣಿಗೆ ಹಾಗೂ ಇಳುವರಿ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಿ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ರೈತ ಬಾಂಧವರು ಸಮತೋಲನವಾಗಿ ಮುಖ್ಯ ಪೋಷಕಾಂಶಗಳ ಜೊತೆಗೆ ದ್ವಿತೀಯ ಹಾಗೂ ಲಘು ಪೋಷಕಾಂಶಗಳ ಬಳಕೆ ಮಾಡುವುದು ಇತ್ತೀಚಿನ ದಿನಗಳಲ್ಲಿ ಅತಿ ಅಗತ್ಯವಾಗಿದೆ. ಅಂದ್ರೆ ನಮ್ಮ ರೈತರು ಮೊದಲು ನಮ್ಮ ಪೂರ್ವಜರೆಲ್ಲ ಜಾನುವಾರುಗಳ ಸಾಕಾಣಿಕೆ ಮಾಡ್ತಿದ್ರು, ಸಾಕಷ್ಟು ಸಾವಯವ ಗೊಬ್ಬರ ಭೂಮಿ ಕೊಡ್ತಾ ಇದ್ರು. ಇತ್ತೀಚೆಗೆ ಈ ಜಾನುವಾರುಗಳ ಸಾಕಾಣಿಕೆ ಕಡಿಮೆ ಆಗಿರೋದ್ರಿಂದ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನೇ ಅವಲಂಬಿಸಿಕೊಂಡಿರೋದ್ರಿಂದ ಸಾರಜನಕ, ರಂಜಕ, ಪೊಟ್ಯಾಷ್ ಮಾತ್ರ ನಮಗೆ ಭೂಮಿಗೆ ಸಿಗ್ತಾ ಇದೆ. ಬೇರೆ ನೀವು ಹೇಳಿದಂಗೆ 17 ಪೋಷಕಾಂಶಗಳು ನಮ್ಮ ಬೆಳೆಗಳಿಗೆ ಸಿಗ್ತಾ ಇಲ್ಲ ಅಂತ ಅನ್ಸುತ್ತಲ್ವಾ ಮೇಡಮ್? ಹೌದು ಸರ್, ಖಂಡಿತವಾಗಿ. ಯಾಕಂದ್ರೆ ನಮ್ಮ ಭೂಮಿಯೂ ಸಹ ಸತ್ವವನ್ನು ಕಳೆದುಕೊಂಡಿದೆ. ನಮ್ಮ ಭೂಮಿಯಲ್ಲಿ ಎಲ್ಲಾ ತರದ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯ ಆಗ್ತಾ ಇಲ್ಲ. ಹಾಗಾಗಿ ನಾವು ಹೊರಗಿನ ರೂಪದಲ್ಲಿ ನಾವು ಬೆಳೆಗಳಿಗೆ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುವುದು ಅತ್ಯಗತ್ಯವಾಗಿದೆ. ಈ ತರ ಪೋಷಕಾಂಶಗಳನ್ನು ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ ಸರ್? ಇವಾಗ ಒಂದೊಂದು ಪೋಷಕಾಂಶನು ಒಂದೊಂದು ಕಾರ್ಯವನ್ನು ನಿರ್ವಹಿಸುತ್ತೆ ಬೆಳೆಗಳಲ್ಲಿ. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂತಂದ್ರೆ ಯೂರಿಯಾ ಅಂತಂದು ಹೇಳ್ತೀವಿ. ರೈತಾಪಿ ಜನಗಳೆಲ್ಲ ಏನು ಅಂತಂದ್ರೆ, ಏ ಇವತ್ತು ಯೂರಿಯಾ ಗೊಬ್ಬರನ ನಾನು ಬಂದಿದ್ದೀನಿ ಹೊಲದಲ್ಲಿ, ನಾಳೆಗೆನೆ ಬೆಳೆ ಏನು ಹಸಿರಾಗಿ ಕಾಣಿಸುತ್ತೆ. ಅದು ಯಾಕೆ ಅಂತಂದ್ರೆ ಒಂದು ಬೆಳೆ ಒಂದು ಹುಲ್ಸಾಗಿ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಸಾರಜನಕ ಪ್ರಮುಖ ಪಾತ್ರ ವಹಿಸುತ್ತೆ. ಹಸಿರಾಗಿ ಕಾಣೋದಕ್ಕೆ ಏನು ಅಂತಂದ್ರೆ ನಮ್ಮ ಬೆಳೆಗಳಲ್ಲಿ ಪ್ರೋಟೀನ್ ಉತ್ಪಾದನೆ ಹೆಚ್ಚಾಗಲು ಸಾರಜನಕ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೇನೆ ರಂಜಕ, ರಂಜಕ ಏನು ಅಂತಂದ್ರೆ ನಮ್ಮ ಬೆಳೆಗಳ ಬೇರುಗಳು, ಅದರಲ್ಲೂ ಏನು ತುಂತುರು ಬೇರುಗಳು ಅಂತಂದು ಏನ್ ಹೇಳ್ತೀವಲ್ಲ, ಅವುಗಳ ಬೆಳವಣಿಗೆಗೆ ಅತಿ ಅವಶ್ಯಕ ಆಗಿದೆ. ಅದರ ಜೊತೆಗೆ ಏನು ಅಂತಂದ್ರೆ ಬೆಳೆಗಳ ಕಾಂಡವು ಒಂಥರ ಸದೃಢವಾಗಿ ಬೆಳೆಯಲು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಪೊಟ್ಯಾಷಿಯಂ ಗೊಬ್ಬರವನ್ನ ನಾವು ಬಳಸೋದ್ರಿಂದ ನಮ್ಮ ಬೆಳೆಗಳ ಆರೋಗ್ಯ ಉತ್ತಮ ಆಗುತ್ತೆ. ಯಾಕೆ ಅಂತಂದ್ರೆ ಒಂದು ಗಡುಸು ರೀತಿಯಲ್ಲಿ ಬೆಳೆ ಹಾರ್ಡ್ ಅಂತ ನಾವು ಹೇಳ್ಬೋದು, ಆತರ ಬೆಳವಣಿಗೆಗೆ ಸಹಾಯಕ ಆಗುತ್ತೆ. ಇದರಿಂದ ನಮ್ಮ ಬೆಳೆಗಳಿಗೆ ಕೀಟ ಆಗಿರ್ಬೋದು, ರೋಗ ಬಾಧೆ ಆಗಿರ್ಬೋದು ಕಡಿಮೆ ಆಗಿ ರೋಗ ನಿರೋಧಕ ಶಕ್ತಿ ನಮ್ಮ ಬೆಳೆಗಳಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಪೊಟ್ಯಾಷಿಯಂ ಅನ್ನ ನಾವು ನಮ್ಮ ಬೆಳೆಗಳಲ್ಲಿ ಬಳಸೋದ್ರಿಂದ ಕಾಳುಗಳು ಪೂರ್ತಿಯಾಗಿ ತುಂಬಿಕೊಂಡು ಜೊಳ್ಳಾಗುವುದನ್ನ ಕಡಿಮೆ ಮಾಡುತ್ತೆ. ಹಾಗೆ ನಾವು ಗಂಧಕ ಅಂತಂದ ಹೇಳ್ತೀವಿ, ಸಲ್ಫರ್ ಅಂತ ಹೇಳ್ತೀವಿ, ಆ ಸಲ್ಫರ್ ಏನು ಅಂತಂದ್ರೆ ಮುಖ್ಯವಾಗಿ ಎಣ್ಣೆಕಾಳು ಬೆಳೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತಂದ್ರೆ ಎಣ್ಣೆಯ ಅಂಶ, ನಮ್ಮ ಎಣ್ಣೆಕಾಳು ಬೆಳೆಗಳಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಆಗೋದಕ್ಕೆ ಸಹಕಾರಿಯಾಗುತ್ತೆ. ಆದ್ದರಿಂದ ಏನು ಅಂತಂದ್ರೆ ಶೇಂಗಾ ಬೆಳೆಗಳಲ್ಲಿ ಅಥವಾ ಇತರ ಎಣ್ಣೆಕಾಳು ಬೆಳೆಗಳಲ್ಲಿ ಗಂಧಕ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ತರ ಏನು ಅಂತಂದ್ರೆ ಮೆಗ್ನೇಶಿಯಂ ಆಗಿರ್ಬೋದು ಅಥವಾ ಸತು, ಕಬ್ಬಿಣ ಈ ತರ ಲಘು ಪೋಷಕಾಂಶಗಳು ಏನಿದಾವಲ್ಲ, ಪತ್ರಹರಿತ್ತಿನ ಉತ್ಪಾದನೆಯಲ್ಲಿ ಹಾಗೆ ರೋಗ ನಿರೋಧಕ ಶಕ್ತಿಯಲ್ಲಿ ಸಸ್ಯಗಳ ಉಸಿರಾಟದ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದ್ರಿಂದ ಬೆಳೆಗಳ ಬೆಳವಣಿಗೆ ಹಾಗೆ ಇಳುವರಿ ಜಾಸ್ತಿ ಆಗುತ್ತೆ. ಹಾಗೇನೆ ಬೋರಾನ್, ಬೋರನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಯಾಕೆ ಅಂತಂದ್ರೆ ಒಂದು ಕಾಳು ಕಟ್ಟುವಿಕೆ ಪ್ರಮಾಣವನ್ನ ಜಾಸ್ತಿ ಮಾಡುತ್ತೆ. ಏನು ಎಲೆಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತಯಾರಾದ ಆಹಾರವನ್ನ ಬೀಜಗಳಿಗೆ ಸರಬರಾಜು ಮಾಡಲು ಪ್ರಮುಖ ಪಾತ್ರವನ್ನು ವಹಿಸಿ ಕಾಳು ಜೊಳ್ಳಾಗುವುದನ್ನ ತಡೆಗಟ್ಟುತ್ತದೆ. ಅದೇ ರೀತಿನೇ ಮಾಲಿಬ್ಡಿನಮ್ ಅಂತಂದು ಏನು ಇನ್ನೊಂದು ಲಘು ಪೋಷಕಾಂಶ ಇದೆ. ಇದು ಏನು ಅಂತಂದ್ರೆ ದ್ವಿದಳ ಧಾನ್ಯಗಳಲ್ಲಿ ಏನು ಸಾರಜನಕ ಸ್ಥಿರೀಕರಣ ಅಂತಂದು ಏನ್ ಹೇಳ್ತೀವಿ ನಾವು, ನೈಟ್ರೋಜನ್ ಫಿಕ್ಸೇಷನ್ ಪ್ರಮಾಣವನ್ನ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೀಗೆ ಒಂದು ಒಂದು ಪೋಷಕಾಂಶವನ್ನು ಬೆಳೆಗಳಲ್ಲಿ ಒಂದೊಂದು ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿ ಎಲ್ಲಾ ಪೋಷಕಾಂಶಗಳನ್ನು ಸಮತೋಲನ ರೀತಿಯಲ್ಲಿ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಈ ತರ ವಿವಿಧ ಪೋಷಕಾಂಶಗಳನ್ನ ಯಾವ ಸಮಯದಲ್ಲಿ ಕೊಡಬೇಕು, ಬೆಳೆಗೆ ಇಡೋದಕ್ಕಿಂತ ಮುಂಚೆ ನಾವು ಭೂಮಿ ಸಿದ್ಧತೆ ಮಾಡ್ಕೊಳ್ತೀವಲ್ಲ ಆ ಸಂದರ್ಭದಲ್ಲಿ ಕೊಡಬೇಕಾ ಅಥವಾ ಬೆಳೆಗಳು ಬೆಳವಣಿಗೆ ಹಂತದಲ್ಲಿ ಕೊಡಬೇಕಾಗತ್ತ? ಈ ಎಲ್ಲಾ ಪೋಷಕಾಂಶಗಳನ್ನು ನಾವು ಬೆಳೆಗಳ ವಿವಿಧ ಹಂತಗಳಲ್ಲಿ ನಾವು ಕೊಡಬಹುದು. ಈಗ ನಾವು ಸಾವಯವ ಗೊಬ್ಬರಗಳನ್ನ ಬಳಸ್ತೀವಿ ಅಂತಂದ್ರೆ ಬಿತ್ತನೆಗಿಂತ ಮುಂಚೆ 15-20 ದಿನಗಳ ಮೊದಲನೇ ಸಾವಯವ ಗೊಬ್ಬರವನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಗೊಬ್ಬರ ಚೆನ್ನಾಗಿ ಕಳಿತು ಬಿತ್ತನೆಯಾದ ನಂತರ ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳ ಲಭ್ಯತೆ ಇದಾಗುತ್ತೆ. ಹಾಗೇನೆ ಬಿತ್ತನೆಯ ಸಮಯದಲ್ಲಿ ನಾವು ಏನು ಮೂಲ ಗೊಬ್ಬರ ಅಂತಂದು ಏನು ಕೊಡ್ತೀವಲ್ಲ, ಈಗ ಹೇಗೆ ನಾವು ಸಾರಜನಕ ರಂಜಕ ಗೊಬ್ಬರಗಳನ್ನ ಕೊಡ್ತೀವಲ್ಲ, ಅದರ ಜೊತೆಗೇನೆ ನಾವು ದ್ವಿತೀಯ ಪೋಷಕಾಂಶ ಗೊಬ್ಬರಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶ ಗೊಬ್ಬರಗಳನ್ನ ಮಣ್ಣಿಗೆ ನಾವು ಬಿತ್ತನೆ ಸಮಯದಲ್ಲಿ ಸೇರಿಸಬಹುದು. ಅದಲ್ಲದೇನೆ ಬೀಜೋಪಚಾರವನ್ನು ಸಹ ನಾವು ಮಾಡಬಹುದು. ಈಗ ನಮಗೆಲ್ಲ ಗೊತ್ತಿರೋದ್ರಿಂದ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರಕ್ಕೆ ಬಳಸಬಹುದು. ಅದೇ ರೀತಿಯಾಗಿ ನಾವು ಲಘು ಪೋಷಕಾಂಶಗಳನ್ನು ಸಹ ಬೀಜೋಪಚಾರದ ಸಮಯದಲ್ಲಿ ಬಳಸಬಹುದು. ಇಲ್ಲ ಅಂತಂದ್ರೆ ನಮ್ಮ ಬೆಳೆಗಳ ಬೆಳವಣಿಗೆ ಹಂತದಲ್ಲೂ ಸಹ ನಾವು ಈಗ ಏನು ಔಷಧಿಗಳನ್ನ ಹೊಡಿತೀವಲ್ಲ ಕೀಟನಾಶಕಗಳನ್ನ, ಅದರ ತರನೇ ನಾವು ಲಘು ಪೋಷಕಾಂಶಗಳು ಅಥವಾ ಮುಖ್ಯ ರಸಗೊಬ್ಬರಗಳನ್ನ ನಾವು ಸಿಂಪರಣೆ ಮಾಡಬಹುದು. ಅಂದ್ರೆ ನಮ್ಮ ರೈತರು ಕೆಲವು ಸಾರಿ ಬಿತ್ತನೆ ಸಂದರ್ಭದಲ್ಲಿ ಕೊಡದಂತವ್ರು ಈ ಬೆಳವಣಿಗೆ ಹಂತದಲ್ಲಿ ಕೊಡೋದ್ರಿಂದ ಇಳುವರಿನ ನಾವು ಹೆಚ್ಚು ಮಾಡ್ಕೋಬಹುದು ಅಂತ. ಹೌದು, ಖಂಡಿತವಾಗೂ ಕೆಲವೊಂದು ರಸಗೊಬ್ಬರಗಳನ್ನ ನಾವು ಬಿತ್ತನೆ ಸಮಯದಲ್ಲಿ ಕೊಟ್ಟಿರೋದಿಲ್ಲ. ಅಂತಹ ರಸಗೊಬ್ಬರಗಳನ್ನ ನಾವು ಬೆಳವಣಿಗೆ ಹಂತದಲ್ಲಿ ನಾವು ಸಿಂಪರಣೆಯ ಮೂಲಕ ನಮ್ಮ ಬೆಳೆಗಳಿಗೆ ಸಿಂಪರಣೆ ಮಾಡುವುದರ ಮೂಲಕ ನಾವು ಆ ರಸಗೊಬ್ಬರಗಳನ್ನ ಒದಗಿಸಬಹುದು. ಏನು ನಾವು ನೀರಿನಲ್ಲಿ ಕರಗುವ ರಸಗೊಬ್ಬರಗಳು ಅಂತಂದು ಹೇಳ್ತೀವಿ, ಇವುಗಳನ್ನ ನಾವು ಬೆಳೆಗಳ ಬೆಳವಣಿಗೆ ಹಂತದಲ್ಲಿ ಸಿಂಪರಣೆ ಮಾಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲಗಳಿದ್ದಾವೆ. ಮೊದಲನೆಯದಾಗಿ ಇದರ ಫಲಿತಾಂಶ ತುಂಬಾ ಬೇಗನೆ ನಮಗೆ ಸಿಗುತ್ತೆ. ಈಗ ನೀವು ಸಿಂಪರಣೆ ಮಾಡಿದ 1-2 ದಿನಗಳಲ್ಲೇ ನಿಮ್ಮ ಬೆಳೆಗಳ ಬೆಳವಣಿಗೆ ಅಥವಾ ಹಸಿರು ಬೆಳೆಗಳನ್ನ ನೀವು ಕಾಣಬಹುದು, ಫಲಿತಾಂಶಗಳನ್ನ ನೀವು ಇಮಿಡಿಯೇಟ್ ಆಗಿ ಕಾಣಬಹುದು. ಅದರ ಜೊತೆಗೆ ಏನು ಅಂತಂದ್ರೆ ನೀರಿನಲ್ಲಿ ಕರಗುವ ರಸಗೊಬ್ಬರಗಳ ಬೆಲೆಯೂ ಸಹ ಕಡಿಮೆ ಇದೆ. ಅದರಿಂದ ನಮಗೆ ದುಡ್ಡಿನ ಉಳಿತಾಯನೂ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಅದರ ಜೊತೆಗೆ ಏನು ಅಂತಂದ್ರೆ ನಮಗೆ ಬೇಗ ಫಲಿತಾಂಶನೂ ಸಿಗುತ್ತೆ, ಅದ್ರ ಜೊತೆಗೆ ರಸಗೊಬ್ಬರಗಳ ನಷ್ಟ ಆಗೋದಿಲ್ಲ. ಈಗ ನಾವು ಮಣ್ಣಿಗೆ ರಸಗೊಬ್ಬರಗಳನ್ನ ಹಾಕಿದಾಗ ಅತಿಯಾದ ಮಳೆ ಆಗಿರ್ಬೋದು ಅಥವಾ ವಾತಾವರಣದಲ್ಲಿ ಗಾಳಿಗೆ ಆವಿಯಾಗೋದಿರ್ಬೋದು, ಬೇರೆ ಬೇರೆ ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ರಸಗೊಬ್ಬರ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಪೂರ್ಣ ಪ್ರಮಾಣದಲ್ಲಿ ನಮ್ಮ ಬೆಳೆಗಳಿಗೆ ನಾವು ಹಾಕಿದಂತಹ ರಸಗೊಬ್ಬರ ಸಿಗೋದಿಲ್ಲ. ಆದ್ರೆ ಏನು ನೀರಿನಲ್ಲಿ ಕರಗುವ ರಸಗೊಬ್ಬರಗಳನ್ನ ನಾವು ಬಳಸೋದ್ರಿಂದ ನಮಗೆ ನಷ್ಟ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಹಾಗೆ ಫಲಿತಾಂಶನೂ ಕೂಡ ತುಂಬಾ ಬೇಗನೆ ನಮಗೆ ಸಿಗುತ್ತೆ. ಈಗ 19-19-19 ಇರ್ಬೋದು ಅಥವಾ 13-0-45 ಇರ್ಬೋದು, ಇಲ್ಲ ಅಂತಂದ್ರೆ ಸತುವಿನ ಸಲ್ಫೇಟ್ ಆಗಿರ್ಬೋದು, ಕಬ್ಬಿಣದ ಸಲ್ಫೇಟ್, ಬೋರಾನ್, ಈ ತರ ಮುಖ್ಯ ಪೋಷಕಾಂಶಗಳು ಹಾಗೆ ಲಘು ಪೋಷಕಾಂಶಗಳು ಹಾಗೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೇಶಿಯಂ ಸಲ್ಫೇಟ್ ಎಲ್ಲಾ ರಸಗೊಬ್ಬರಗಳನ್ನು ನಾವು ನಮ್ಮ ಬೆಳೆಗಳಿಗೆ ಬೆಳವಣಿಗೆ ಹಂತದಲ್ಲಿ ಸಿಂಪರಣೆ ಮಾಡಬಹುದು. ಅಂದ್ರೆ ಈಗ ನಮ್ಮ ರೈತರು ಸಾವಯವ ಗೊಬ್ಬರಗಳನ್ನು ಬಳಸ್ತಾರಲ್ಲ, ಅದ್ರ ಜೊತೆಗೆ ಈ ತರ ಲಘು ಪೋಷಕಾಂಶಗಳನ್ನು ಬಳಸೋದ್ರಿಂದ ನಮ್ಮ ಇಳುವರಿಯಲ್ಲಿ ಸ್ವಲ್ಪ ಗಣನೀಯವಾಗಿ ಹೆಚ್ಚು ಮಾಡ್ಕೋಬಹುದು ಅಂತೀರಾ? ಹೌದು ಸರ್, ಖಂಡಿತವಾಗಿನೂ. ಈಗ ನಾನು ಇಷ್ಟತ್ರಗೂ ಹೇಳಿದೆ, ಕೇವಲ ಸಾರಜನಕ ರಂಜಕ ಗೊಬ್ಬರಗಳನ್ನೇ ಬಳಸೋದ್ರಿಂದ ನಮಗೆ ಇಳುವರಿ ಕಡಿಮೆ ಆಗ್ತಾ ಇದೆ, ಹಾಗೆ ಕೀಟ ಹಾಗೂ ರೋಗ ಬಾಧೆಯನ್ನು ಜಾಸ್ತಿ ಆಗ್ತಾ ಇದೆ ಅಂತ ನಾನು ಹೇಳಿದೆ. ಹಾಗಾಗಿ ನಮ್ಮ ಬೆಳೆಗಳ ಸರ್ವತೋಮುಖ ಬೆಳವಣಿಗೆಗೆ ಹಾಗೂ ಉತ್ತಮ ಇಳುವರಿಗೆ ಏನು ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ಗಳ ಜೊತೆಗೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಲಘು ಪೋಷಕಾಂಶಗಳಾದ ಸತು ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಬೋರಾನ್, ಮ್ಯಾಗ್ನೀಷಿಯಂ, ಹೀಗೆ ಪ್ರತಿಯೊಂದು ಪೋಷಕಾಂಶಗಳನ್ನು ನಾವು ಬಳಸೋದು ಅತ್ಯಗತ್ಯವಾಗಿದೆ ಸರ್. ಈಗ ನಾವು ಈ ತರ ಲಘು ಪೋಷಕಾಂಶಗಳನ್ನು ಬಳಸದೇ ಇದ್ರೆ ಯಾವ ರೀತಿ ನಷ್ಟ ಆಗುತ್ತೆ ಅಂತೀರಾ? ನಾನು ಆವಾಗ್ಲೇ ಹೇಳಿದೆ, ಒಂದೊಂದು ಪೋಷಕಾಂಶನು ಸಹ ಒಂದೊಂದು ಪಾತ್ರವನ್ನು ವಹಿಸುತ್ತೆ. ಈಗ ಕೇವಲ ನಾವು ಸಾರಜನಕವನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಳೆಯನ್ನು ಹಸಿರಾಗಿ ಬೆಳೆಯುತ್ತೆ, ಯಥೇಚ್ಛವಾಗಿ ಬೆಳೆಯುತ್ತೆ, ಆದ್ರೆ ಕೀಟ ಮತ್ತು ರೋಗದ ಬಾಧೆ ಕಡಿಮೆ ಆಗುತ್ತೆ. ಅದೇ ನಾವು ಪೊಟ್ಯಾಸಿಯಂ ಅಂಶವನ್ನ ಬಳಸಿದ್ರೆ ನಮ್ಮ ಬೆಳೆಗಳಲ್ಲಿ ಕೀಟ ಹಾಗೂ ರೋಗದ ಬಾಧೆ ಕಡಿಮೆ ಆಗುತ್ತೆ, ಹಾಗೆ ಕಾಳು ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಬೋರನ್ನ ಬಳಸೋದ್ರಿಂದ, ಸತುವನ್ನ ಬಳಸೋದ್ರಿಂದ, ಕಬ್ಬಿಣವನ್ನ ಬಳಸೋದ್ರಿಂದ ಅದರದೇ ಆದ ಪಾತ್ರವನ್ನ ವಹಿಸಿ ಬೆಳೆಗಳಲ್ಲಿ ರೋಗ ಹಾಗೆ ಕೀಟಬಾಧೆನೂ ಕಡಿಮೆ ಆಗುತ್ತೆ, ಅದರಿಂದ ನಮಗೆ ಖರ್ಚು ಕಡಿಮೆ ಆಗುತ್ತೆ ಒಂದು, ಹಾಗೆ ಕಾಳು ಕಟ್ಟುವಿಕೆಯ ಪ್ರಮಾಣ ಜಾಸ್ತಿ ಆಗುತ್ತೆ, ಹಾಗಾಗಿ ನಮಗೆ ಇಳುವರಿ ಹಾಗೆ ಕಾಳಿನ ತೂಕ ಜಾಸ್ತಿ ಆಗಿ ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಒಂದು ಖರ್ಚು ಕಡಿಮೆ ಆಗುತ್ತೆ, ಇನ್ನೊಂದು ಏನಾಗುತ್ತೆ ಅಂದ್ರೆ ಇಳುವರಿನೂ ಜಾಸ್ತಿ ಆಗುತ್ತೆ. ಈ ಕೃಷಿಯಲ್ಲಿ ಲಘು ಪೋಷಕಾಂಶಗಳ ಬಳಕೆ ಬಗ್ಗೆ ನಿಮ್ಮ ಇಲಾಖೆಯಿಂದ ರೈತರಿಗೆ ಯಾವ ರೀತಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಇದಾವೆ ಮೇಡಮ್? ಖಂಡಿತ ಸರ್, ನಾವು ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಕಾರ್ಯಕ್ರಮ ಆಗಿರ್ಬೋದು ಅಥವಾ ನಮ್ಮ ಇಲಾಖೆಗಳ ವಿವಿಧ ಕಾರ್ಯಕ್ರಮ ಹಾಗೂ ತರಬೇತಿಗಳಲ್ಲಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಬಗ್ಗೆ ರೈತರಿಗೆ ತರಬೇತಿಗಳನ್ನು ನೀಡ್ತೀವಿ. ಹಾಗೆ ಸಹಾಯಧನದ ಅಡಿಯಲ್ಲಿ ಲಘು ಪೋಷಕಾಂಶಗಳು ಹಾಗೆ ಜೈವಿಕ ಗೊಬ್ಬರಗಳು, ಲಘು ಪೋಷಕಾಂಶಗಳು ಇವನ್ನೆಲ್ಲ ನಾವು ಸಹಾಯಧನದ ಅಡಿಯಲ್ಲಿ ನಾವು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಮೇಡಮ್, ಇಷ್ಟೊತ್ತೆಲ್ಲ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರೆ ನಮ್ಮ ರೈತ ಬಾಂಧವರಿಗೆ, ಈ ಲಘು ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಬಳಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ? ಒಂದು ಏನಂತಂದ್ರೆ, ನಮ್ಮ ಮಣ್ಣು ಪರೀಕ್ಷಾ ಆಧಾರದ ಮೇಲೆ ನಾವು ಲಘು ಪೋಷಕಾಂಶಗಳಾಗಿರ್ಬೋದು ಅಥವಾ ಇತರ ಪೋಷಕಾಂಶಗಳ ಬಳಕೆಯನ್ನ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಯಾವ ಬೆಳೆಯನ್ನ ಬೆಳೀತೀವಿ ಅದರ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಶೇಕಡ 1/4 ಗ್ರಾಂ ಲಘು ಪೋಷಕಾಂಶವನ್ನು ನಾವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬಹುದು ಬೆಳವಣಿಗೆ ಹಂತದಲ್ಲಿ. ಯಾವ ಬೆಳೆ ಮತ್ತು ನಮ್ಮ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ವಿವಿಧ ಗೊಬ್ಬರಗಳನ್ನು ಬಳಕೆ ಮಾಡಬೇಕಾಗುತ್ತೆ. ನಮ್ಮ ರೈತರು ಅಲ್ಪಾವಧಿ ಬೆಳೆಗಳಾಗಿರಬಹುದು, ದೀರ್ಘಾವಧಿ ಬೆಳೆಗಳಾಗಿರಬಹುದು, ತೋಟಗಾರಿಕೆ ಬೆಳೆಗಳಾಗಿರಬಹುದು, ಆಯಾ ಬೆಳೆಗಳ ಅನುಸಾರವಾಗಿ ನಾವು ಈ ಲಘು ಪೋಷಕಾಂಶಗಳನ್ನು ಬಳಸೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ? ಹೌದು ಸರ್, ಖಂಡಿತ. ಬಹಳ ಸಂತೋಷ ಮೇಡಮ್. ಇದುವರೆಗೂ ರಾಸಾಯನಿಕ ಹಾಗೂ ಲಘು ಪೋಷಕಾಂಶಗಳ ಗೊಬ್ಬರಗಳ ಮಹತ್ವದ ಬಗ್ಗೆ ನಮ್ಮ ರೈತರು ಬಂದವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಎಲ್ಲ ಅನುಕೂಲ ಪಡ್ಕೊಳ್ಳಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ. ಇದುವರೆಗೂ ರಾಸಾಯನಿಕ ಹಾಗೂ ಲಘು ಪೋಷಕಾಂಶ ಗೊಬ್ಬರಗಳ ಮಹತ್ವ ಕುರಿತು ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಕೇಳಿ ಜನಪದ ಗೀತೆಯನ್ನು. ಬಿದಿರಮ್ಮ ತಾಯಿ ಕೇಳಿ ಬಿಟ್ಟೇ.